ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ತಾರದೊಳಾಡಿದನೆ ಮಂದರಾಚಲ ಬೆನ್ನೊಳು ತಾಳಿದನೆ ಮಧ್ಯಾವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳು ತಾಳಿದನೆ ಅಚ್ಚ ಸುಕರನಾಗಿ ಬಾಳಿದನೆ ಅಚ್ಚ ಸುಕರನಾಗಿ ಬಾಳಿದನೆ ಮದ ಹೆಚ್ಚೆ ಹಿರಣ್ಯಕನ ಸೀಳಿದನೆ ಮದ ಹೆಚ್ಚೆ ಹಿರಣ್ಯಕನ ಸೀಳಿದನೇ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಕ್ಷತ್ರರೆಂಬುವರನು ಹತ ಮಾಡಿದನೆ ತುಂಬಿ ನಿಧಾನವನ್ನು ಬೇಡಿದನೆ ಕ್ಷತ್ರರೆಂಬುವರನು ಹತ ಮಾಡಿದನೆ ಅಂಬುಧಿಗೆ ಶರ ಹೂಡಿದನೆ ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ ಗೊಲ್ಲರೊಳಾಡಿದನೆ ಕಮಲಾಂಬಕ ಗೊಲ್ಲರೊಳಾಡಿದನೆ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ವಸುದೇವನು ದರದಿ ಪುಟ್ಟಿದನೆ ಪಲ್ಮಸೆವದನು ಜರೊಡೆ ಹುಟ್ಟಿದನೆ ವಸುದೇವನು ದರದಿ ಪುಟ್ಟಿದನೆ ಪಲ್ಮಸೆವದನು ಜರೊಡೆ ಹುಟ್ಟಿದನೆ ಎಸೆವ ಕಾಳಿಂಗನ ಮೆಟ್ಟಿದನೆ ಎಸೆವ ಕಾಳಿಂಗನ ಮೆಟ್ಟಿದನೆ ಬಾಧಿಸುವರ ಯಮಪುರ ಕಟ್ಟಿದನೆ ಬಾಧಿಸುವರ ಯಮಪುರ ಕಟ್ಟಿದನೆ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಸೋಕಿದನೆ ಮಹಾಘಾತಕ ಮೊಲೆಯುಂಡು ತೇಗಿದನೆ ಭೂತನಿಯ ಮೈಯ ಸೋಕಿದನೆ ಮಹಾಘಾತಕ ಮೊಲೆಯುಂಡು ತೇಗಿದನೆ ಘಾತಕಿಯ ನತ್ತ ನೂಕಿದನೆ ಘಾತಕಿಯ ನತ್ತ ನೂಕಿದನೆ ಗೋಪವ್ರಾತ ಗೋಗಳನೆಲ್ಲ ಸಾಕಿದನೆ ಗೋಪವ್ರಾತ ಗೋಗಳನೆಲ್ಲ ಸಾಕಿದನೆ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ವಾಸಿಸಿ ತ್ರಿಪುರರ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ತ್ರಿಪುರರ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ಸಕಲವ ತಿಳಿದವನೇ. ಭಕ್ತಿಗೊಲಿದವನೇ ಬಾಡದಾದಿ ಕೇಶವ, ಭಕ್ತಿಗೊಲಿದವನೇ ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ.